ಇಂಥ ಒಂದು ಜ್ಞಾನ ನಿಮಗೆ ಹೆಂಗ್ ಯಾರು ಕಲಿಸೋದ್ರಿ ನಿಮಗೆ? ಹೌದಪ್ಪ ಸುಡಬಾರ್ದು, ನಾವು ಸುಟ್ರೆ ನಮಗೆ ನಮ್ಮನ್ನ ನಾವೇ ಬೆಂಕಿ ಹಚ್ಕೊಂಡಾಗ ಆಗ್ತದ ಅನ್ನುವಂಥ ಮಾತು ಏನದಲ್ಲ, ಇದು ಹೆಂಗ್ ನಿಮಗೆ ಜ್ಞಾನ ಬಂತು? ಇದು ಯಾವಾಗಿಂದ ನೀವು ಈ ಜ್ಞಾನವನ್ನ ನಿಮ್ಮ ಎಲ್ಲ ಉಳಿದವರಿಗೆಲ್ಲ ಹೇಳ್ತಾ ಇದ್ದೀರಿ? ಇದನ್ನ ನಮ್ಮ ನಂದಿ ಶುಗರ್ ಫ್ಯಾಕ್ಟರಿ ಒಳಗ ಕೃಷಿ ಇದು ನಮ್ಮ ಇದ್ರೊಳಗೆ ಕರೆಸ್ತಾರೆ, ಎಲ್ಲ ವಿಜ್ಞಾನಿಗಳನ್ನ ಕರೆಸ್ತಾರೆ. ಅವ್ರು ಹೇಳ್ತಾರೆ ರೈತರಿಗೆ, ಒಬ್ಬ ರೈತರು ಸುಡ್ತಾರೆ, ಒಬ್ಬ ರೈತರು ಇದನ್ನ ಫಲವತ್ತತೆ ಮಾಡ್ಕೋತಾರತ್ತೆ. ಅವ್ರ ಸತ್ಯ ನನಗ ಕಾಣುತ್ತೆ. ಇದನ್ನ ಮಾಡಿ ತೋರಿಸಿದ್ರ ಇದು ಅನ್ನಿಸ್ತೈತಿ ಕೆಶಿಂದ, ನಾ ವಿಜ್ಞಾನಿಗಳಿಂದ ತೋರ್ಕೊಂತ ಕೆಶಿಂದ ನಾ ಇದನ್ನೇ ಮಾಡ್ಕೊತ ಹೊಂಟಿನಿ. ಈಗ 20 ವರ್ಷ ಆತು ನಮ್ಮಲ್ಲಿ, ಒಂದು ದಿನ ನಾ ಭೂಮಿ ಸುಟ್ಟಿಲ್ಲ, ಅದಟ್ಟು ಚಲೋ ಆಗೈತೆ ಅತ್ತ ಕೆಶಿಂದ ಎರಡು ಮಾತನ್ನ ರೈತರಿಗೆ ಹೇಳಕ್ ನಾ ಬಯಸ್ತೇನೆ. ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ತಮ್ಮ ಫೋನ್ ನಂಬರ್ ಅನ್ನು ಕೊಡ್ತೀರ ಅವರಿಗೆ? 9944590390. ಆತ್ಮೀಯರೇ, ಹಣವಂತರಾಯ ಸಿದ್ದರೆಡ್ಡಿ ಅವರು ಏನು ನಂಬರ್ ಅನ್ನ ಹೇಳಿದ್ದಾರೆ ತಮ್ದು, ಅದನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9945939450 ಈ ನಂಬರ್ ಅನ್ನ ಸಂಪರ್ಕ ಮಾಡಿ ತಾವು ಅವರಿಂದ ವಿಚಾರಗಳನ್ನ ತಿಳ್ಕೊಳ್ಬಹುದು. ಒಳ್ಳೇದು ಹಣಮಂತರಾಯ ಸಿದ್ದರೆಡ್ಡಿಯವರ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರಿಗೆ ಯಾವ ರೀತಿ ತಾವು ಕಬ್ಬಿನ ಕೃಷಿ ಒಳಗೆ ಪ್ರಗತಿಯನ್ನ ಸಾಧಿಸಿರಿ, ಅದರ ಜೊತೆಗೆ ಮಣ್ಣಿನ ಆರೋಗ್ಯ ಇರಬಹುದು, ನೀರು ಬಳಸುವಂತಹ ಒಂದು ಕಾರ್ಯ ಇರಬಹುದು, ನಮ್ಮ ರೈತರು ಎಷ್ಟು ಕಾಳಜಿ ವಹಿಸಬೇಕಾಗ್ತದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಾವು ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಆತ್ಮೀಯ ರೈತ ಬಾಂಧವರಿ, ಇದುವರೆಗೆ ಕಬ್ಬು ಬೇಸಾಯದಲ್ಲಿನ ಅನುಭವ ಕುರಿತು ಬಬಲೇಶ್ವರ ತಾಲೂಕು ದೇವಾಪುರ ಗ್ರಾಮದ ಹನುಮಂತಪ್ಪ ಈರಪ್ಪ ಸಿದ್ದರೆಡ್ಡಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಬಾಬುಜಿ ಆಗರ್ತಿದೆ ಬೇಟಾ ಇನ್ಸಾನ್ ಕಾ ನೇಚರ್ ಸಿಗ್ನೇಚರ್ ಘರ್ ಬಾರ್ ಬಾರ್ ಬದಲ್ತೆ ನಹೀ. उनसे मिली सीख के कारण आज मैं पूरी जान लगा रहा हूं अपने घर को बनाने में, क्योंकि घर जिंदगी में सिर्फ एक ही बार बनता है. इसीलिए सीमेंट भी चुना तो सिर्फ देश का नंबर एक अल्ट्राटेक. घर एक मौका एक, इसीलिए सीमेंट भी देश का नंबर एक अल्ट्राटेक. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚೌಡಕಿ ಪದಗಳು, ಹೂನೂರದ ಶ್ರೀಮತಿ ಸೋನೋವಾ ಭೋಜಾಪೋಳ್ ಮತ್ತು ತಂಡದವರಿಂದ. ತಾಯಿಗೆ ಮಗ ಇದ್ದ ಒಬ್ಬ ಘಾತಕ ಬಿಸದಾಗ ತಾಯಿನ ಕಳೆದಾನು ಕಟಕ ಪತ್ರಾಂಕವಾದಿತ್ತ ರಾಜನ ತಣಕ ಪತ್ರಾಂಕವಾದಿತ್ತ ರಾಜನ ತಣಕ ಈ ಸುದ್ದಿ ಕೇಳಿ ರಾಜ ಬಂದ ನೋಡೋದಕ್ಕ ತಾಯಿ ಸೇವಾ ಮಾಡೋ ಬಾ